ಹಿರಿಯ ವಿಜ್ಞಾನಿ ಡಾಕ್ಟರ್ ರಾಜೇಗೌಡ ಅವರೊಂದಿಗಿನ ಮಾತುಕತೆಯ ಮೊದಲನೇ ಭಾಗವನ್ನ ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆ ಮತ್ತೆ ಕೃಷಿ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಇತ್ತೀಚೆಗೆ ನಾವು ಹವಾಮಾನ ಬದಲಾವಣೆಯ ಬಗ್ಗೆ ಹೆಚ್ಚು ಹೆಚ್ಚು ಕೇಳ್ತಾ ಇದ್ದೇವೆ, ಮಾಧ್ಯಮಗಳಲ್ಲೂ ಕೂಡ ಗಮನಿಸ್ತಾ ಇದ್ದೇವೆ. ಹವಾಮಾನ ಬದಲಾವಣೆ ಇವತ್ತು ನಮ್ಮ ಮೇಲೆ ಅನೇಕ ಪ್ರತಿಕೂಲ ಪರಿಣಾಮಗಳನ್ನು ಉಂಟು ಮಾಡ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಅನುಭವಿಸ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ಈ ಹವಾಮಾನ ಬದಲಾವಣೆ ಅಂತಕ್ಕಂಥದ್ದು ಕೃಷಿ ರಂಗದ ಮೇಲೆ ಹೆಚ್ಚು ದುಷ್ಪರಿಣಾಮಗಳನ್ನು ಉಂಟು ಮಾಡ್ತಾ ಇದೆ. ಯಾವ್ಯಾವುದೋ ಕಾಲಕ್ಕೆ ಮಳೆ ಬರ್ತಕ್ಕಂಥದ್ದು, ಅತಿಯಾಗಿ ಮಳೆ ಬರ್ತಕ್ಕಂಥದ್ದು, ಮಳೆಯೇ ಇಲ್ಲದಂತಹ ಅನೇಕ ದಿನಗಳನ್ನು ಕಳೀತಕ್ಕಂಥದ್ದು ಮತ್ತು ಅತಿಯಾದಂತಹ ಬಿಸಿಲು, ಅತಿಯಾದಂತಹ ಚಳಿ, ಈ ಥರದ್ದೆಲ್ಲವೂ ಕೂಡ ಹವಾಮಾನ ಬದಲಾವಣೆಯ ಪರಿಣಾಮಗಳು ಅಂಥೇಳಿ ನಾವು ಗಮನಿಸಬೇಕಾಗುತ್ತೆ. ಇದನ್ನು ಹೆಚ್ಚು ರೈತರು ಅನುಭವಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈ ಹವಾಮಾನ ಬದಲಾವಣೆ ಅಂತ ಅಂದರೆ ಏನು, ಕೃಷಿ ರಂಗದ ಮೇಲೆ ಇದು ಹೇಗೆ ದುಷ್ಪರಿಣಾಮಗಳನ್ನು ಉಂಟು ಮಾಡ್ತಾ ಇದೆ, ಇದಕ್ಕೆ ಕಾರಣಗಳು ಏನು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಕಂದಲಿ ಸಮೀಪ ಇರತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಹಾಗೂ ಅಲ್ಲಿಯ ಮುಖ್ಯಸ್ಥರಾದ ಡಾಕ್ಟರ್ ರಾಜೇಗೌಡ ಅವರು. ಗೌಡರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸರ್, ಈ ಹವಾಮಾನ ಬದಲಾವಣೆಯ ಬಗ್ಗೆ ಇತ್ತೀಚಿನ ದಿವಸಗಳಲ್ಲಿ ನಾವು ಹೆಚ್ಚು ಹೆಚ್ಚು ಕೇಳ್ತಾ ಇದ್ದೇವೆ ಮತ್ತೆ ಅನುಭವಿಸ್ತಾ ಇದ್ದೇವೆ. ಈ ಹವಾಮಾನ ಬದಲಾವಣೆ ಅಂತ ಅಂದ್ರೆ ಏನು ಸರ್? ಹವಾಮಾನ ಬದಲಾವಣೆ ಅಂತಂದ್ರೆ ಈ ವಾಯುಮಂಡಲದಲ್ಲಿ ಪ್ರಮುಖವಾಗಿ ಏನು ಘಟಕಗಳಿದ್ದಾವೆ, ಉಷ್ಣಾಂಶ, ತೇವಾಂಶ, ಈ ಅನಿಲಗಳು ಮತ್ತೆ ಗಾಳಿ ಬೀಸುವಂಥದ್ದು, ಇವೆಲ್ಲ ಬದಲಾಗ್ತವೆ. ಈಗ ಉಷ್ಣಾಂಶದಲ್ಲಿ ಏರುಪೇರು, ಯಾವ ಕಾಲಮಾನಕ್ಕೆ ಏನು ಉಷ್ಣಾಂಶ ಇರಬೇಕು ಅದಿರಬೇಕು. ಈಗ ಬೇಸಿಗೆ ಕಾಲದಲ್ಲಿ ಎಷ್ಟು ಅಂಶ ಇರಬೇಕು, ಚಳಿಗಾಲದಲ್ಲಿ ಎಷ್ಟು ಉಷ್ಣಾಂಶ ಇರಬೇಕು, ಮಳೆಗಾಲದಲ್ಲಿ ಎಷ್ಟು ಉಷ್ಣಾಂಶ ಇರಬೇಕು, ಹಾಗೆ ತೇವಾಂಶ ಮಳೆಗಾಲದಲ್ಲಿ ಎಷ್ಟಿರಬೇಕು, ಚಳಿಗಾಲದಲ್ಲಿ ಎಷ್ಟಿರಬೇಕು, ಬೇಸಿಗೆ ಕಾಲದಲ್ಲಿ ಎಷ್ಟಿರಬೇಕು, ಅಥವಾ ಗಾಳಿ ಬೀಸುವಿಕೆ ಆಗಲಿ, ಹೀಗೆ ಈ ವಾತಾವರಣದಲ್ಲಿ ಇರತಕ್ಕಂತಹ ಈ ಘಟಕಗಳಲ್ಲಿ ಆಗುವಂತಹ ಏರುಪೇರುಗಳೇನಿರ್ತವೆ ಇದನ್ನು ನಾವು ಹವಾಮಾನ ಬದಲಾವಣೆ ಅಂತ ಹೇಳ್ತೀವಿ. ಈ ಹವಾಮಾನ ಬದಲಾವಣೆಯಿಂದ ಸಾಕಷ್ಟು ಬೆಳೆಗಳಿಗೆ, ಜೀವಿಗಳಿಗೆ, ಜೀವಸಂಕುಲಗಳಿಗೆ ತೊಂದರೆ ಆಗ್ತದೆ. ಉದಾಹರಣೆ ಹೇಳಬೇಕು ಅಂತಂದರೆ ಈಗ ಬೇಸಿಗೆಯಲ್ಲಿ ಬಿದ್ದಂಥ ಮಳೆಯನ್ನು ನಾವು ಯಾವುದೇ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿಕ್ಕಾಗಲ್ಲ. ಈಗ ಚಳಿಗಾಲದಲ್ಲಿ ಬಿದ್ದಂತಹ ಮಳೆ ಆಗಲಿ ಅಥವಾ ಆ ಒಂದು ವಾತಾವರಣಕ್ಕೆ ಬೆಳೆಯುವಂಥ ಬೆಳೆಯನ್ನಾದರೆ ನಾವು ಬೆಳೆಯಬಹುದಾಗ್ತದೆ. ಅಥವಾ ನಮಗೆ ಮಳೆಗಾಲದಲ್ಲಿ ಮಳೆ ಬೀಳಲಿಲ್ಲ ಅಂತಂದರೆ ಆ ಕಾಲಕ್ಕೆ ಬೆಳೆಯಬಹುದಂತಹ ಬೆಳೆಯನ್ನು ನಾವು ಬೆಳೆಯೋಕ್ಕಾಗೋದಿಲ್ಲ. ಹೀಗೆ ಈ ವಾತಾವರಣ ಬದಲಾವಣೆಯಿಂದ, ವಾತಾವರಣದ ಆಗುವಂಥ ಏರುಪೇರುಗಳಿಂದ ಜೀವಶಂಕುಲಗಳ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ. ಇದು ಆಗುವಂಥದ್ದು ಹವಾಮಾನ ಬದಲಾವಣೆಯಿಂದ. ಹೀಗೆ ಇದನ್ನ ನಾವು ಹವಾಮಾನ ಬದಲಾವಣೆ ಅಂತ ಹೇಳಿ ಕರೀಬಹುದು. ನಿಯಮಿತವಾಗಿ ಎಷ್ಟಿರಬೇಕೋ ಅದು ಇಲ್ಲದೆ ಇರತಕ್ಕಂಥದ್ದು, ಕಡಿಮೆ ಆಗಬಹುದು ಅಥವಾ ಹೆಚ್ಚಳ ಆಗಬಹುದು. ಹೀಗೆ ಹೆಚ್ಚು ಕಡಿಮೆ ಆದಂತಹ ಸಂದರ್ಭದಲ್ಲಿ ಅದು ಹವಾಮಾನ ಬದಲಾವಣೆ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ. ಅದು ಇಡೀ ಪರಿಸರದ ಮೇಲೆ ದುಷ್ಪರಿಣಾಮಗಳನ್ನ ಬೀರ್ತಾ ಹೋಗುತ್ತೆ. ಈ ಹವಾಮಾನ ಬದಲಾವಣೆ ಅನ್ನುವಂಥದ್ದು ಹೇಗೆ ಆಗುತ್ತೆ ಅಂತ ಅಂದ್ರೆ ಬದಲಾವಣೆಗೆ ಕಾರಣಗಳು ಏನು, ಹೇಗಾಗುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಹವಾಮಾನ ಬದಲಾವಣೆ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಈ ಉಷ್ಣಾಂಶ, ತೇವಾಂಶದಲ್ಲಿ ಏರುಪೇರಾಗುವಂಥದ್ದು, ಆಮೇಲೆ ಯಾವ ಕಾಲಕ್ಕೆ ಮಳೆ ಬರಬೇಕು ಆಗಬಾರ್ದೆ ಇನ್ನೊಂದು ಸೀಸನ್ಲ್ಲಿ ಯಾವಾಗಲೂ ಬರುವಂಥದ್ದು, ಈ ಚಳಿಗಾಲದಲ್ಲಿ ಚಳಿ ಆಗದೇ ಇನ್ನೊಂದು ಯಾವುದೋ ಕಾಲಘಟ್ಟದಲ್ಲಿ ಚಳಿ ಆಗುವಂಥದ್ದು, ಉಷ್ಣಾಂಶ ಜಾಸ್ತಿ ಆಗುವಂಥದ್ದು ಚಳಿಗಾಲದಲ್ಲಿ, ಈ ಏರುಪೇರಾಗೋದಕ್ಕೆ ಕಾರಣ ಏನಂತಂದ್ರೆ ನಮ್ಮಲ್ಲಿ ಏನು ಈ ಹಸಿರುಮನೆ ಅನಿಲಗಳಿದಾವೆ ಇವು ಪ್ರಮುಖ ಕಾರಣಗಳಾಗಿದೆ. ಹಸಿರುಮನೆ ಅನಿಲಗಳು ಒಂದು ನೋಡಿ, ಪ್ರತಿ ವರ್ಷ ಈ ಹವಾಮಾನ ಬದಲಾವಣೆಯಿಂದ ಲಕ್ಷಾಂತರ ಜನರಿಗೆ ತೊಂದರೆ ಆಗ್ತಾ ಇದೆ. ಕೆಲವು ದೇಶಗಳ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಗೆ ಹೋಗ್ಬಿಟ್ಟಿದೆ. ಏನು ನಮ್ಮಲ್ಲಿ ಬರ ಬರುತ್ತೆ, ನೆರೆ ಬರುತ್ತೆ, ಅಥವಾ ಬಿಸಿಗಾಳಿ ಬರುತ್ತೆ, ಚಳಿಗಾಳಿ ಬರುತ್ತೆ, ಅಥವಾ ವಾಲ್ಕಿನೋಸ್ ಬರ್ತಾವಲ್ಲ, ಇವಕ್ಕೆಲ್ಲವಕ್ಕೂ ಪ್ರಮುಖ ಕಾರಣ ವಾತಾವರಣ ಬದಲಾವಣೆ. ಇವು ಆಗ್ತವೆ ಪರಿಸರದಲ್ಲಿ ಯಾವಾಗಲೂ ಒಂದು 10 ವರ್ಷಕ್ಕೊಂದ್ಸರಿಯೋ, 15 ವರ್ಷಕ್ಕೊಂದ್ಸರಿಯೋ, 20 ವರ್ಷಕ್ಕೊಂದ್ಸರಿಯೋ, 50 ವರ್ಷಕ್ಕೊಂದ್ಸರಿ ಆಗ್ತವೆ ಕೆಲವು ಘಟನೆ ಸಹಜವಾಗುವಂಥದ್ದು. ಈ ವೈಪರೀತ್ಯದಿಂದ ಏನಾಗ್ತದೆ, ಹವಾಮಾನ ಬದಲಾವಣೆ ಆದಂಗೆ ಪ್ರತಿ ವರ್ಷ ಪದೇ ಪದೇ ಆದಾಗ ಬಹಳ ಸಂಕಷ್ಟಕ್ಕೆ ಜನಸಾಮಾನ್ಯರು ಅಥವಾ ಪ್ರಾಣಿ ಸಂಕುಲ ತುತ್ತಾಗ್ತದೆ. ಅದರಿಂದ ಆರ್ಥಿಕ ಪರಿಸ್ಥಿತಿ ದೇಶದ್ದಾಗಲಿ, ರಾಜ್ಯದ್ದಾಗಲಿ, ಪ್ರಪಂಚದ್ದಾಗಲಿ ದುಸ್ಥಿತಿಗೆ ಹೋಗುತ್ತೆ. ಆ್ಯಕ್ಚುಲಿ ನೀವು ಆಗಲೇ ಹೇಳ್ದಂಗೆ ಏನು ಕಾರಣಗಳು ಅಂತ ಕೇಳಿದ್ರೆ, ಈಗ ನಾನು ಆಗಲೇ ಹೇಳ್ದಂಗೆ ಹಸಿರು ಮನೆ ಅನಿಲಗಳು ಅಂತ ಇರ್ತವೆ. ಅದರಲ್ಲಿ ಪ್ರಮುಖವಾದ ಹಸಿರು ಮನೆ ಅನಿಲ ಇಂಗಾಲದ ಡೈಆಕ್ಸೈಡ್. ಈ ಇಂಗಾಲದ ಡೈಆಕ್ಸೈಡ್ ಸಾಮಾನ್ಯವಾಗಿ ಹೊಗೆಯಿಂದ ಬರುವಂತದ್ದು. ಆಕ್ಚುಲಿ ನಾವು ಕಣ್ಕಾಣ್ತಾ ಬೆಂಕಿ ಹಾಕ್ತಿವಿ, ಹೊಗೆ ಎಬ್ಬಿಸ್ತೀವಿ, ಅಥವಾ ಇಂಧನವನ್ನ ಹಾಕಿ ನಾವು ವಾಹನಗಳನ್ನ ಓಡಿಸ್ತೀವಿ, ಪೆಟ್ರೋಲ್ ಅದ್ರಲ್ಲಿ ಬರುವಂತ ಹೊಗೆ. ಈ ಬರುವಂತ ಹೊಗೆ ಏನಿರ್ತದೆ, ಅದೇನೆ ಇಂಗಾಲದ ಡೈಆಕ್ಸೈಡ್ ಇರ್ತದೆ. ಇದೇ ಪ್ರಮುಖ ಕಾರಣ. ಈ ಇಂಗಾಲದ ಡೈಆಕ್ಸೈಡ್ ಬೇರೆ ನಾನಾ ರೂಪದಲ್ಲಿ ಇರ್ತದೆ. ಆಕ್ಚುಲಿ ಇಂಗಾಲದ ಡೈಆಕ್ಸೈಡ್ ಸಾಮಾನ್ಯವಾಗಿ CFC ಅಂತ ಇರ್ತವೆ, ಅಂದ್ರೆ ಕ್ಲೋರೋ ಫ್ಲೋರೋ ಕಾರ್ಬನ್ಸ್ ಅಂತ ಇರ್ತವೆ. ಆಮೇಲೆ HCFC ಅಂತ ಇರ್ತವೆ, ಅಂದ್ರೆ ಹೈಡ್ರೋ ಫ್ಲೋರೋ ಫ್ಲೋರೋ ಕಾರ್ಬನ್ಸ್ ಹೇಳಿ. ಮತ್ತೆ HFC ಅಂತ ಇರ್ತವೆ, ಹೈಡ್ರೋ ಫ್ಲೋರೋ ಕಾರ್ಬನ್ಸ್ ಅಂತ ಹೇಳಿ. ಇನ್ನು PFC ಅಂತ ಹೇಳ್ತವೆ, ಪರ್ ಫ್ಲೋರೋ ಕಾರ್ಬನ್ಸ್ ಅಂತ. ಅಂದ್ರೆ ಈ ಕಾರ್ಬನ್ ನ ಇಂಗಾಲದ ಡೈಆಕ್ಸೈಡ್ ನ ಹಲವು ರೂಪಗಳಿವೆ ಅಷ್ಟೇ, ಬೇರೆ ಬೇರೆ ಬೇರೆ ಬೇರೆ ಬೇರೆ ಬೇರೆ ರೂಪಗಳು. ಇದರಿಂದ ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಆಗ್ತದೆ. ಉಷ್ಣಾಂಶ ಜಾಸ್ತಿ ಆದಾಗ ಏನಾಗ್ತದೆ, ಮಳೆ ಬೀಳೋದಿಲ್ಲ, ಮತ್ತೆ ಕೆಲವು ಕಾಯಿ ಕಟ್ಟಲ್ಲ, ಹೂವು ಅರಳಲ್ಲ, ಹೀಗೆ ಆಗ್ತದೆ. ಇದರಿಂದ ಈ ಪ್ರಮುಖ ಕಾರಣ. ಮತ್ತೆ ಇನ್ನೊಂದು ಪ್ರಮುಖ ಕಾರಣ ಏನಂತಂದ್ರೆ, ಈ ನಾವು ಇಂಗಾಲದ ಡೈಆಕ್ಸೈಡ್ ಹೆಚ್ಚುವಿಕೆಯಿಂದ ಅಥವಾ ಏನು ನಾವು ಹಸಿರುಮನೆ ಅನಿಲಗಳ ಹೆಚ್ಚುವಿಕೆಯಿಂದ ನಮ್ಗೇನು ಓಜೋನ್ ಲೇಯರ್ ಇರ್ತದಲ್ಲ, ಓಜೋನ್ ಲೇಯರ್, ಓಜೋನ್ ಲೇಯರ್ ಅಂತಂದ್ರೆ ನಮಗೆ ಈ ಸೂರ್ಯನಿಂದ ಬರುವಂತಹ ವಿಕಿರಣಗಳನ್ನ ತಡೆದು ನಮಗೆ ರಕ್ಷಣೆ ಕೊಡುವಂತ ಒಂದು ಲೇಯರ್, ಅದು ಕಡಿಮೆ ಆಗ್ತಾ ಹೋಗ್ತದೆ. ಅದರಿಂದ ಏನಾಗ್ತದೆ, ಸೂರ್ಯನಿಂದ ಬಂದಂತಹ ವಿಕಿರಣಗಳು ಮನುಷ್ಯನ ಮೇಲೆ, ಪ್ರಾಣಿ ಮೇಲೆ, ಗಿಡಗಳ ಮೇಲೆ ಬಿದ್ದಾಗ ದುಷ್ಪರಿಣಾಮ ಉಂಟಾಗ್ತದೆ. ಅದರಿಂದ ನಾವು ಯಾವುದೇ ಕಾರಣದಿಂದನೂ ಕಣ್ಣು ಕಂಡತವ ಬೆಂಕಿ ಹಾಕೋದಾಗ್ಲಿ ಅಥವಾ ಸುಡೋದಾಗ್ಲಿ ಹೊಗೆ ಎಬ್ಸೋದಾಗ್ಲಿ ಇದನ್ನ ಆದಷ್ಟು ಕಡಿಮೆ ಮಾಡಿದ್ರೆ ನಾವೇನು ಹವಾಮಾನ ಬದಲಾವಣೆಯನ್ನ ಕಡಿಮೆ ಮಾಡಬಹುದು ಅನ್ನೋದನ್ನ ಜನಸಾಮಾನ್ಯರಿಗೆ ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಮತ್ತೆ ಇನ್ನೊಂದೇನಾಗ್ತದೆ, ಉಷ್ಣಾಂಶ ಹೆಚ್ಚಾಗ್ತಿದ್ದಂಗೆನೆ ಮಳೆ ಬೀಳೋದು ಕಡಿಮೆ ಆಗ್ತದೆ. ಮೋಡಗಳು ಚದರಿ ಹೋಗ್ತವೆ, ಗಾಳಿ ಏಳುತ್ತೆ, ಮೋಡ ಇಲ್ಲೂ ಮಳೆ ಎಲ್ಲೋ ತಗೊಂಡೋಗಿ ಹೋಯಿಸುತ್ತೆ, ಒಂದ್ ಕಡೆ ಸಿಕ್ಕಾಬಟ್ಟೆ ಮಳೆ ಹೋಯ್ತದೆ, ಕ್ಲೌಡ್ ಬಸ್ಟ್ ಅಂತ ಹೇಳ್ತೀವಲ್ಲ, ಮೋಡ ಹೆಪ್ಪಿಕೊಟ್ಟೋದ್ರಿಂದ ಕ್ಲೌಡ್ ಬಸ್ಟ್ ಆಗ್ತದೆ. ಇನ್ನೊಂದ್ ಕೆಲವು ಕಡೆ ಮಳೆನೇ ಇಲ್ಲ, ಕುಡಿಯ ನೀರಿಗೂ ಸಹ ತೊಂದರೆ ಆಗುತ್ತೆ. ಹಾಗಾಗಿ ಸಮಾನಾಂತರವಾಗಿ ಮಳೆ ಬೀಳೋದಾಗ್ಲಿ, ಸರಿಯಾದ ಸಮಯಕ್ಕೆ ಮಳೆ ಬೀಳೋದಾಗ್ಲಿ ಆಗೋಲ್ಲ ಉಷ್ಣಾಂಶ ಏರಿಕೆಯಿಂದ. ಈ ಉಷ್ಣಾಂಶ ಏರಿಕೆ ಕಾರಣ ಈ ಕಾರ್ಬನ್ನು, ಅಂದ್ರೆ ಇಂಗಾಲದ ಡೈಆಕ್ಸೈಡ್. ಇದಕ್ಕೆ ಮೂಲ ಕಾರಣ ನಾವು ಇಳಿಸ್ತಕ್ಕಂತ ಹೊಗೆ, ಹೊಗೆ ಹೊಗೆಯಿಂದ ಇವೆಲ್ಲ ದುಷ್ಪರಿಣಾಮ ಆಗ್ತದೆ. ಅದರಿಂದ ನಮ್ಮೆಲ್ಲ ನಾಗರಿಕರ ಜವಾಬ್ದಾರಿ ಏನಂತಂದ್ರೆ, ಈ ಎಲ್ಲಿ ಕಣ್ಕಂತವು ಬೆಂಕಿ ಹಾಕೋದು, ಅರಣ್ಯಗಳಿಗೆ ಬೆಂಕಿ ಹಾಕುವಂಥದ್ದು, ನಾನು ಅರಣ್ಯ ಅಂತ ಹೇಳ್ತೀನಿ ನೋಡಿ, ನಮ್ಗೆ ಮಳೆ ಬೀಳ್ಬೇಕಾದ್ರೆ ಅರಣ್ಯ ಬೇಕು, ಬಿದ್ದಂತ ಮಳೆ ನೀ ಭೂಮಿಗೆ ಇಂಗ್ಬೇಕಂದ್ರೆ ಅರಣ್ಯ ಬೇಕು. ಇಲ್ಲಿ ಅರಣ್ಯ ಇಲ್ಲ ಅಂತಂದ್ರೆ ಮಳೆ ಬೀಳಲ್ಲ, ಮಳೆ ಬೀಳ ಅಂತ ಅರಣ್ಯಕ್ಕೆ ನಾವು ಬೆಂಕಿ ಹಾಕ್ತೀವಿ ಇವತ್ತು. ಜೀವ ಸಂಕುಲಗಳಿಗೆ ನಾವು ಕಷ್ಟವನ್ನು ತಂದಿಡ್ತೀವಿ ಬೆಂಕಿ ಬೀಳೋದ್ರಿಂದ. ಯಾರೋ ರಸ್ತೆ ಬದಿಯಲ್ಲಿ ಹೋಗುವಂತವ್ರು ಬೀಡಿನೋ ಸಿಗರೇಟ ಸೇರಿ ಪಕ್ಕಕ್ಕೆ ಸಿಗ್ತಾರೆ, ಅಲ್ಲಿ ಬಿದ್ದಂತವಾಗೆ ಇಡೀ ಅರಣ್ಯವನ್ನ ನಾಶ ಮಾಡ್ತಾರೆ. ಹಾಗಾಗಿ ಅದು ಅರಣ್ಯ ನಾಶ ಮಾಡಲ್ಲ, ಅದು ಪರೋಕ್ಷವಾಗಿ ನಮ್ಗೆ ಮನುಷ್ಯರಿಗೆ ನಾವೇ ತೊಂದರೆಗಳನ್ನ ತಂದುಕೊಳ್ತಾ ಇದೀವಿ ಅನ್ನೋದನ್ನ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕಾಗ್ತದೆ. ಇನ್ನು ನಾವು ಈ ಹವಾಮಾನ ಆದಂತಹ ಕೆಲವು ಬದಲಾವಣೆಗಳಿಂದ ಆದಂತಹ ನಷ್ಟಗಳನ್ನ ಕೆಲವು ವಿಜ್ಞಾನಿಗಳು ಇದನ್ನ ರೆಕಾರ್ಡ್ ಮಾಡಿದ್ದಾರೆ. 1998 ವಾರ್ಮೆಸ್ಟ್ ಇಯರ್ ಅಂತ ಹೇಳ್ತಾರೆ, ಅಂದ್ರೆ ಹೆಚ್ಚು ಉಷ್ಣಾಂಶವನ್ನು ಹೊಂದಿದಂತಹ ವರ್ಷ ಅಂತ ಹೇಳ್ತಾರೆ. ಆ ವರ್ಷ ಹೆಚ್ಚು ತಾಪಮಾನ, ಹೆಚ್ಚು ನೆರೆ, ಹೆಚ್ಚು ಬರ, ಬಿರುಗಾಳಿ ಎಲ್ಲವೂ ಸಹ ಹೇಳ್ತು. ಇದರಿಂದ ಸುಮಾರು 110 ಮಿಲಿಯನ್ ಜನ ತೊಂದರೆಗೊಳಗಾದ್ರು ಆ ವರ್ಷ 1998. ಮತ್ತೆ ನಮ್ಗೆ ಆದಂತ ನಷ್ಟ $100 ಬಿಲಿಯನ್. ಹಾಗಾಗಿ ಆ ವರ್ಷ ಮಹಾ ನಷ್ಟವನ್ನ ನಾವು ಅನುಭವಿಸಿದ್ವಿ. ಅದಕ್ಕೆ ಕಾರಣ ಏನಂತಂದ್ರೆ 1998 ವಾರ್ಮೆಸ್ಟ್ ಇಯರ್, ಹೆಚ್ಚು ಉಷ್ಣಾಂಶವನ್ನು ಹೊಂದಿದಂತಹ ವರ್ಷ. ಅಂದ್ರೆ ಉಷ್ಣಾಂಶ ಹೆಚ್ಚಾದ್ರಿಂದ ಏನಾಗುತ್ತೆ ಅಂತ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು. ಹೌದು, ಬರ ಜಾಸ್ತಿ ಆಗ್ತದೆ, ನೆರೆ ಜಾಸ್ತಿ ಆಗ್ತದೆ, ಬೆಳೆ ಹಾಳಾಗ್ತದೆ, ಕುಡಿಯಕ್ ನೀರಿರಲ್ಲ, ಆರ್ಥಿಕ ನಷ್ಟ, ಸಾವು ನೋವುಗಳಾಗ್ತವೆ, ಇವೆಲ್ಲವೂ ಆಗೋದು ತಾಪಮಾನ ಹೆಚ್ಚಳದಿಂದ. ತಾಪಮಾನ ಹೆಚ್ಚಳ ಆಗೋದು ನಾವು ಕಣ್ಕಂತವೋ ಬೆಂಕಿ ಹಾಕೋದ್ರಿಂದ ಅನ್ನೋದನ್ನ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು. ಇನ್ನು 2003 ಆ ವರ್ಷ ಸಹ ತುಂಬಾ ಉಷ್ಣಾಂಶ ಜಾಸ್ತಿ ಇತ್ತು. ಆಗ UP, ಬಿಹಾರ, ವೆಸ್ಟ್ ಬೆಂಗಾಲ್, ಒರಿಸ್ಸಾದಲ್ಲಿ 10% to 100% ಬೆಳೆ ನಷ್ಟ ಆಗಿದೆ. ಕೆಲವು ಕಡೆ 10% ಬೆಳೆ ನಷ್ಟ ಆದ್ರೆ ಕೆಲವು ಕಡೆ 100% ಬೆಳೆ ನಷ್ಟ ಆಯ್ತು. ಒಂದ್ ಕಡೆ ತೀರಾ ಬರ, ನೀರೇ ಇಲ್ಲ, ಸುಟ್ಟೋಯ್ತು, ಕೆಲವು ಕಡೆ ಮಳೆ ಹೋಯ್ದು ಎಲ್ಲ ಕೊಚ್ಕೊಂಡೋಯ್ತು. ಈ ತರ ಆಗುವಂತ ವ್ಯತ್ಯಾಸಗಳನ್ನ ವಾತಾವರಣ ಬದಲಾವಣೆ ಅಂತದ್ದು. ಇಲ್ಲಿ ಒಂದ್ ಕಡೆ ಬರ, ಇನ್ನೊಂದ್ ಕಡೆ ಸಿಕ್ಕಾಬಟ್ಟೆ ಮಳೆ, ಈ ತರ ಆದ್ರೆ ಬೆಳೆ ಬೆಳಿಲಿಕ್ಕಾಗಲ್ಲ, ಕುಡಿಯಕ್ ನೀರಿರಲ್ಲ, ಜನಸಾಮಾನ್ಯರಿಗೆ ಪ್ರಾಣಿ ಸಂಕುಲಕ್ಕೆ ತೊಂದರೆ ಆಗ್ತದೆ. ಮತ್ತೆ 2004 ಆ ವರ್ಷವೂ ಸಹ ಉಷ್ಣಾಂಶ ಹೆಚ್ಚಿತ್ತು. ಆ ವರ್ಷ ಗೋಧಿ ಬೆಳೆ, ಸೇಬು, ಕಾಳುಗಳ ಬೆಳೆ, ಆಲೂಗಡ್ಡೆ ಬೆಳೆಯಲ್ಲಿ ಶೇಕಡ 20-60% ಬೆಳೆ ನಷ್ಟ ಆಗೋಯ್ತು. 2004 ಆ ವರ್ಷವೂ ಸಹ ಹೆಚ್ಚು ಉಷ್ಣಾಂಶ ಇತ್ತು. 2003 ಮತ್ತೆ ಹೇಳಬೇಕು ಅಂತಂದ್ರೆ ಕೇರಳದಲ್ಲಿ ಕೋಕೋ ಅನ್ನ ಕೋಕೋವಾ, ನಾವ್ ಏನ್ ಚಾಕಲೇಟ್ಗೆ ಹಾಕೊಳ್ತೀವಲ್ಲ ಕೋಕೋವಾ, ಆ ಬೆಳೆ ಹೂವೆ ಬಿಡ್ಲಿಲ್ಲ. ಕಾರಣ ಏನಂತಂದ್ರೆ 6°C ಅಷ್ಟು ಉಷ್ಣಾಂಶ ಹೆಚ್ಚಾದ ವರ್ಷ ಜಾಸ್ತಿ ಆಯ್ತು, ಹೂವೆ ಬಿಡ್ಲಿಲ್ಲ. ಇನ್ ಕಾಯಿಲಿಂದ ಬಂತು, ಚಾಕ್ಲೇಟ್ ಎಲ್ಲಿಂದ ಬಂತು? ಇನ್ನೂ ಒಂದು ಉದಾಹರಣೆ ಹೇಳ್ಬೇಕು, ನಮ್ಮ ಜಿಲ್ಲೆಗೆ ಬರ್ಬೇಕು ಅಂತಂದ್ರೆ, ಈಗ ನಾವು ಕಾಫಿ ಸಾಮಾನ್ಯವಾಗಿ ಒಂದು 20-24°C ಇರಬೇಕು ಹೂವು ಅರಳೋದಕ್ಕೆ ಅಂತ ಹೇಳ್ತೀವಿ. ನಾವು 24 ಯಾಕೆ, ಏನಾದ್ರು 30-32-36 ಆಗ್ಬಿಟ್ರೆ ಹೂವೆ ಅರಳಲ್ಲ, ಕಾಫಿ ಹೂವೆ ಅರಳಲ್ಲ. ನಮ್ಮ ಪೆಪ್ಪರ್ ಹೇಳ್ತೀವಿ, ಅದು ಸಹ 25-29 ಒಳಗಿರಬೇಕು ಸೆಲ್ಸಿಯಸ್ ಒಳಗೆ ಉಷ್ಣಾಂಶ ಅಂತ ಹೇಳ್ತೀವಿ. ಅದೇನಾದ್ರು ಉಷ್ಣಾಂಶ ಜಾಸ್ತಿ ಆಗ್ಬಿಟ್ರೆ ನಮ್ಮ ಮಲೆನಾಡು ಭಾಗದಲ್ಲಿ ಆ ಪೆಪ್ಪರ್ ಹೂವೆ ಅರಳಲ್ಲ. ಅಥವಾ ನಮ್ ಕಾರ್ಡಮಮ್ಮು, ಏಲಕ್ಕಿ, ಏಲಕ್ಕೂ ಸಹ ತೊಂದರೆ ಆಗ್ತದೆ. ನಮ್ ತೆಂಗು 44°C ಜಾಸ್ತಿ ಆಗ್ಬಿಟ್ರೆ ತೆಂಗಿನ ಕಾಯಿ ಬಿಡಲ್ಲ. ಇದು ಉಷ್ಣಾಂಶದಿಂದ ಆಗುವಂತಹ ದುಷ್ಪರಿಣಾಮಗಳು ನಮ್ಮ ಕೃಷಿ ಮೇಲೆ. ಹಾಗಾಗಿ ನಮ್ಮ ರೈತ ಬಾಂಧವರು ಅರ್ಥ ಮಾಡ್ಕೋಬೇಕು, ಹೌದು ನಾನ್ ಬೆಂಕಿ ಹಾಕಿಲ್ಲ, ಬೇರೆ ಯಾರೋ ಬೆಂಕಿ ಹಾಕ್ತಿದ್ರೆ ತಡೆಯುವಂತ ಜವಾಬ್ದಾರಿ ನಮ್ದು. ಯಾಕೆಂತಂದ್ರೆ ಮನುಕುಲಕ್ಕೆ ಅದು ತೊಂದರೆ ಮಾಡುತ್ತೆ. ಯಾರೋ ಬೆಂಕಿ ಹಾಕಿದ್ದಾರೆ, ಎಲ್ಲೋ ಸುಡ್ತಾ ಇದಾರೆ, ಎಲ್ಲೋ ಹೊಗೆ ಹೇಳ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಕಣ್ಣು ಮುಚ್ಕೊಂಡು ಹೋಗ್ಬಾರ್ದು. ಅಟ್ಲೀಸ್ಟ್ ನಾವು ಪ್ರತಿಭಟಿಸ್ಬೇಕು. ಮಾಡೋದ್ರಿಂದ ತೊಂದರೆ ಆಗ್ತದೆ, ಉಷ್ಣಾಂಶ ಜಾಸ್ತಿ ಆಗ್ತದೆ ಹೊಗೆ ಹೇಳಿಸೋದ್ರಿಂದ, ಜೀವ ಸಂಕುಲಕ್ಕೆ ಕಷ್ಟ ಆಗ್ತದೆ, ದೇಶಕ್ಕೆ ನಷ್ಟ ಆಗ್ತದೆ. ಇದೆಲ್ಲನು ಆ ಬೆಂಕಿ ಹಾಕೋರಿಗೆ ನಾವು ಮನವರಿಕೆ ಮಾಡ್ಕೊಡ್ಬೇಕು. ಆಮೇಲೆ ನಮ್ಮ FAO ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಂಸ್ಥೆ ಇದೆ, ಹೌದು ಸಂಸ್ಥೆ ಹೇಳಿದೆ, ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಹೇಳಿದೆ, ಮುಂದಿನ 75 ನೀವು ಏನಾದರೂ ತಾಪಮಾನ ಹೆಚ್ಚಳವನ್ನು ತಡೆಯೋದಕ್ಕೆ ಕ್ರಮವನ್ನು ತೆಗೆದುಕೊಳ್ಳದ ಹೋದ್ರೆ 125 million ಅಷ್ಟು ಆಹಾರ ಉತ್ಪಾದನೆ ಕೊರತೆ ಬೀಳುತ್ತೆ ನಿಮ್ಗೆ ಅಂತ ಹೇಳಿದೆ. 125 million ಅಂದ್ರೆ ಆಹಾರದ ಕೊರತೆ ಬೀಳ್ತದೆ. 145 ಇರುವ ಜನಸಂಖ್ಯೆಗೆ ದೇಶಕ್ಕೆ ಆಹಾರ ಕೊರತೆ ಬೀಳ್ತದೆ. ಹಾಗಾಗಿ ನಮ್ಮ ದೇಶ, ನಮ್ಮ ರೈತ ಬಾಂಧವರು, ನಮ್ಮ ಜನಪ್ರತಿನಿಧಿಗಳು ಸಹ ಎತ್ತಿಸ್ಕೋಬೇಕು, ಎಲ್ಲರಿಗೂ ಮನವರಿಕೆ ಮಾಡ್ಕೊಡ್ಬೇಕಾಗ್ತದೆ. ಯಾಕೆಂದ್ರೆ ಜನಪ್ರತಿನಿಧಿಗಳು ಮಾತ್ರ ಕೇಳ್ತಾರೆ ಸಾಮಾನ್ಯ ಜನರು, ಅವರು ಪ್ರತಿ ಕಡೆ ಅವರ ಜನಪ್ರತಿನಿಧಿಗಳು ಹೇಳ್ಬೇಕು ಈ ಮಾತನ್ನ, ಕಣ್ ಕಟ್ಕಡೆ ಬೆಂಕಿ ಹಾಕ್ಬೇಡಿ, ಅರಣ್ಯಗಳಿಗೆ ಬೆಂಕಿ ಹಾಕ್ಬೇಡಿ, ಎಲ್ಲೂ ಸುಡೋದಕ್ಕೆ ಹೋಗ್ಬೇಡಿ, ಹೊಗೆ ಎಬ್ಸಕ್ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಅವರು ಎಲ್ಲರಿಗೂ ಮನವರಿಕೆ ಮಾಡ್ಕೊಡ್ಬೇಕಾಗ್ತದೆ. ಹಾಗೆ ವಿಜ್ಞಾನಿಗಳದಾಗ್ಲಿ ಅಧಿಕಾರಿಗಳದ್ದು ಎಲ್ಲ ಜವಾಬ್ದಾರಿ ಇದೆ, ಜನಪ್ರತಿನಿಧಿಗಳು ಮಾತ್ರ ಅಲ್ಲ, ಎಲ್ಲರ ಜವಾಬ್ದಾರಿ ಸಹ ಅಡಗಿದೆ. ಅಡಗಿದೆ ಅಂದ್ರೆ ನಾವು ಪ್ರಕೃತಿಗೆ ಹೊಗೆ ಹಾಕಿದ್ರೆ ಪ್ರಕೃತಿ ವಾಪಸ್ ನಮಗೆ ಹೊಗೆ ಹಾಕುತ್ತೆ ಅನ್ನೋದನ್ನ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕಾಗ್ತದೆ. ನೋಡಿ ಸರ್, 2022 ಭಾರತದಲ್ಲಿ ಬರದಿಂದ 19% ಇಳುವರಿ ನಷ್ಟ ಆಗಿದೆ. ಇದು ನಾವು ಕೆಲವು ವರ್ಷಗಳಲ್ಲಿ ಉಷ್ಣಾಂಶದಿಂದ ಆದಂತಹ ನಷ್ಟವನ್ನ ನಾವು ಹೇಳಿದ್ವಿ. ಇನ್ನು ಮುಂದಿನ ದಿನಗಳಲ್ಲಿ ಏನಾಗ್ಬೋದು, ಮುಂದಿನ 75 ಯಾವ ರೀತಿ ಬದಲಾವಣೆಗಳಾಗ್ತವೆ, ಏನೇನ್ ತೊಂದರೆಗಳಾಗ್ತವೆ ಅನ್ನೋದನ್ನ ಸಹ ನಾವು ಹೇಳ್ಬಿಡ್ಬೇಕಿಲ್ಲಿ. ನೋಡಿ ಸರ್, ಮುಂದಿನ 75 ಉಷ್ಣಾಂಶದಲ್ಲಿ 3°C ಇಂದ 5°C ಏರಿಕೆ ಆಗ್ತದೆ ಅಂತ ವಿಜ್ಞಾನಿಗಳು ಈಗಾಗಲೇ ಮಾಡೆಲ್, ಅದನ್ನು ಸುಮ್ಸುಮ್ನೆ ಹೇಳಲ್ಲ ಅವರು, ಒಂದು ಮಾಡೆಲ್ ತಯಾರು ಮಾಡಿ ಸಂಶೋಧನೆ ಮಾಡಿ ಹೇಳುವಂತದ್ದು. ಮುಂದಿನ 75 3-5 degrees ಜಾಸ್ತಿ ಆಗುತ್ತೆ. ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ, ನಮ್ಮ ಮಲ್ನಾಡು ಭಾಗದಲ್ಲಿ ಕಾಫಿ ಅರಳಲ್ಲ, ಪೆಪ್ಪರ್ ಅರಳಲ್ಲ, ಏಲಕ್ಕಿ ಬಿಡಲ್ಲ, ಇಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬಿಟ್ರೆ ನಮ್ ತೆಂಗು ಕಾಯಿ ಬಿಡಲ್ಲ. ಹಾಗಾಗಿ ದಯಮಾಡಿ ಅರ್ಥ ಮಾಡ್ಕೋಬೇಕು. ಆಮೇಲೆ ನೀರು, ಏನು ಕುಡಿಯುವ ನೀರಿದೆಯಲ್ಲ, 1/2 ಕೊರತೆ ಬೀಳುತ್ತೆ ಕುಡಿಯುವ ನೀರಿಗೆ. ನಾವು ನದಿ ಮೂಲಗಳನ್ನು ಸರಿ ಸಂರಕ್ಷಣೆ ಮಾಡದೇ ಇದ್ರೆ, ಕೆರೆಕಟ್ಟೆಗಳನ್ನು ಸರಿಯಾಗಿ ಸಂರಕ್ಷಣೆ ಮಾಡದೇ ಇದ್ರೆ, ನಾವು ತಾಪಮಾನ ಹೀಗೆ ಏರ್ಕೊಂಡು ಹೋಗ್ಬಿಡಕ್ ಹೋದ್ರೆ ಮಳೆ ಬೀಳಲ್ಲ, ಬಿದ್ದಂತ ಮಳೆಯನ್ನ ನಾವು ಶೇಖರಣೆ ಮಾಡಿ ಇಡಕ್ಕಾಗಲ್ಲ, ಅರಣ್ಯಗಳಿಲ್ಲ, ಬಿದ್ದಂತ ಮಳೆ ನೀರು ಕೊಚ್ಚಿಕೊಂಡು ಹೊರಟೋಗ್ತದೆ ಹೊರತು ನಿಲ್ಲಲ್ಲ, ಎಲ್ಲುವೆ ನಿಧಾನವಾಗಿ ಹರಿಯಲ್ಲ. ನದಿಗಳು ಕೊಚ್ಚಿಕೊಂಡು ಹೋಗಿ, ಮಣ್ಣನ್ನು ಕೊಚ್ಚಿಕೊಂಡು ಹೋಗಿ ಎಲ್ಲ ಸಮುದ್ರ ಸೇರ್ಕೊಂಡ್ಬಿಡ್ತದೆ. ನಮ್ಮ ಏನು ಡ್ಯಾಮ್ಗಳಿರ್ತಾವಲ್ಲ, ಹೂಳೆ ಜಾಸ್ತಿ ಆಗ್ತದೆ, ಮಣ್ಣಲ್ಲಿ ಹೋಗಿ ಅಲ್ಲಿ ಹೂಳು ತುಂಬಿಕೊತದೆ ಡ್ಯಾಮ್ನಲ್ಲಿ, ಅಲ್ಲೂ ಸಹ ನೀರು ಶೇಖರಣೆ ಮಾಡೋಕ್ಕಾಗಲ್ಲ, ಕೆರೆಕಟ್ಟೆಗಳಲ್ಲಿ ನೀರು ಶೇಖರಣೆ ಮಾಡೋಕ್ಕಾಗಲ್ಲ, ನೀರಿನ ಕೊರತೆ ಬೀಳ್ತದೆ. ಕುಡಿಯೋ ನೀರಿಗೆ ಮನುಷ್ಯರಿಗಾಗ್ಲಿ ಜನ ಜಾನುವಾರುಗಳಿಗಾಗ್ಲಿ ಕೊರತೆ ಬೀಳ್ತದೆ. ಮತ್ತೆ ಆಹಾರ ಬೆಳೆಗಳಲ್ಲಿ ಪ್ರಮುಖವಾಗಿ ಚಳಿಗಾಲದಲ್ಲಿ 1°C ಏನಾದರೂ ಉಷ್ಣಾಂಶ ಜಾಸ್ತಿ ಆದ್ರೆ, ಈಗ ಸಾಮಾನ್ಯವಾಗಿ ಉತ್ತರ ಭಾರತದಲ್ಲಿ ಚಳಿಗಾಲದಲ್ಲಿ ಹೆಚ್ಚಿನ ಬೆಳೆ ಬೆಳೆಯುವಂಥದ್ದು, ಆಲೂಗಡ್ಡೆ ಆಗ್ಲಿ, ಗೋಧಿ ಆಗ್ಲಿ, ಸೇಬಾಗ್ಲಿ, ಎಲ್ಲ ಹೆಚ್ಚಿನ ಭಾಗದ ಬೆಳೆಗಳು ಚಳಿಗಾಲದಲ್ಲಿ ಸಾಮಾನ್ಯವಾಗಿ

ಹಾದಿ ತಡೆದ ಜಾಣೆ ನಿನ್ನ ಮಾತ ಕೇಳಿ ಬರುವೆ ಬಂದರೇನು ಕೊಡುವೆ ಹೇಳೆಣ್ಣೆ ಒಯ್ಯಾರಿ ಜಾಣೆ ಬಂದರೇನು ಕೊಡುವೆ ಹೇಳೆಣ್ಣೆ ಒಯ್ಯಾರಿ ಜಾಣೆ ಬಂದರೇನು ಕೊಡುವೆ ಹೇಳೆಣ್ಣೆ ಸುಲೋಚನಾ ಮತ್ತು ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿದ್ದ ಜನಪದ ಗೀತೆ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ. ಕಣ್ಣುಗಳೇ ಕಮಲಗಳು. ದೃಷ್ಟಿ ಕಲಿಯುವ ಗ್ಲಾಕೋಮಾ ಎಚ್ಚರವಿರಿ. ಪ್ರಾಯೋಜಕರು ಕೇಶವ ನೇತ್ರಾಲಯ, ಉತ್ತರ ಬಡಾವಣೆ, ಹಾಸನ. ಹಾಸನದ ಉತ್ತರ ಬಡಾವಣೆಯಲ್ಲಿರುವ ಕೇಶವ ನೇತ್ರಾಲಯದಲ್ಲಿ 24 ವರ್ಷಗಳಿಂದ ಹೊಲಿಕೆ ರಹಿತ, ಇಂಜೆಕ್ಷನ್ ರಹಿತ ಕಣ್ಣಿನ ಪೊರೆಯ ಸರ್ಜರಿ, ಗ್ಲಾಕೋಮಾ ಪರೀಕ್ಷೆ, ಸರ್ಜರಿಯನ್ನ ಮಾಡಲಾಗುತ್ತಿದೆ. ಅತ್ಯಾಧುನಿಕ ಉಪಕರಣಗಳೊಂದಿಗೆ ನೇತ್ರ ಸಂಬಂಧಿ ಸಮಸ್ಯೆಗಳಿಗೆ ಸಮರ್ಥವಾಗಿ ಉಪಚಾರವನ್ನು ನೀಡಲಾಗುತ್ತಿದೆ. ಮಕ್ಕಳಿಗಾಗಿ ಮಯೋಪಿಯಾ ಕ್ಲಿನಿಕ್ ಸಹ ಇದೆ. ಸಂಪರ್ಕಿಸಿ 77 95 13 45 65. ಶ್ರೋತೃಗಳೇ, ಗ್ಲಾಕೋಮಾ ಕುರಿತಂತೆ ನಾವು ವಿವರಗಳನ್ನು ಪ್ರಸಾರ ಮಾಡುತ್ತಿದ್ದೀವಿ. ಇವತ್ತು ಗ್ಲಾಕೋಮಾ ಹೇಗೆ ಕಾಡುತ್ತೆ, ವ್ಯಕ್ತಿಗಳಿಗೆ ಯಾರ್ಯಾರಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದಾರೆ ಹಾಸನದ ಗ್ಲಾಕೋಮಾ ತಜ್ಞೆಯಾಗಿರುವ ಡಾಕ್ಟರ್ ಚೈತ್ರ ಅನೂಪ್ ಅವರು. ಗ್ಲಾಕೋಮಾ ಯೂಶ್ವಲಿ ಇಟ್ಸ್ ಅ ಡಿಸೀಸ್ ಆಫ್ ಓಲ್ಡ್ ಅಂತಾನೆ. ಅಬೌಟ್ 50 ಇಯರ್ಸ್ ಮೇಲೆ ಯಾರಿಗಾದ್ರೂ ಗ್ಲಾಕೋಮಾ ಬರಬಹುದು. ಚಿಕ್ಕ ಮಕ್ಕಳಲ್ಲಿ ಗ್ಲಾಕೋಮಾ ಬರಲ್ಲ ಅಂತಲ್ಲ, ರೇರ್ ವೆರೈಟಿ ಆಫ್ ಗ್ಲಾಕೋಮಾನು ಇದೆ, ವಿಚ್ ಇಸ್ ಕಾಲ್ಡ್ ಚೈಲ್ಡ್ ಹುಡ್ ಗ್ಲಾಕೋಮಾ ಅಂತ ಹೇಳ್ತೀವಿ. ನವಜಾತ ಶಿಶುವಲ್ಲೂ ಗ್ಲಾಕೋಮಾ ಇರಬಹುದು, ಯಂಗರ್ ಏಜ್ ಅಲ್ಲಿ ಅಡೋಲಸೆಂಟ್ ಏಜ್ ಅಲ್ಲೂ ಗ್ಲಾಕೋಮಾ ಬರಬಹುದು. ಮೋಸ್ಟ್ ಆಫ್ ದ ಗ್ಲಾಕೋಮಾ ವಾಟ್ ವಿ ಸಿ ಇಸ್ ಅಬೌ 50 ಇಯರ್ಸ್. ಕಾಮನ್ ಆಗಿರೋ ರಿಸ್ಕ್ ಫ್ಯಾಕ್ಟರ್ ಗಳು ಸುಮಾರು ಇದಾವೆ. ಒಂದು ಹೆರಿಡಿಟರಿ ಫ್ಯಾಕ್ಟರ್ ಇರುತ್ತೆ, ವಂಶ ಪಾರಂಪರ್ಯವಾಗಿ ಈ ಕಾಯಿಲೆ ಬರುತ್ತೆ. ಸೊ ಯಾರಿಗಾದ್ರೂ ಅವರ ತಂದೆ ಅಲ್ಲೋ ತಾಯಿಯಲ್ಲೋ ಅಥವಾ ದೊಡ್ಡಪ್ಪ ಚಿಕ್ಕಪ್ಪ ಇವರಲ್ಲಿ ಯಾರು ಇತ್ತು ಅಂತಂದ್ರೆ, ಅವರು 40 ವರ್ಷ ಮೇಲ್ಪಟ್ಟ ಮೇಲೆ ನಿಯಮಿತವಾಗಿ ನೇತ್ರ ತಜ್ಞರ ಹತ್ರ ಕಣ್ಣು ಚೆಕಪ್ ಮಾಡಿಸ್ಕೊಳ್ತಾ ಇರಬೇಕು. ಇಟ್ಸ್ ನೋನ್ ಟು ಕಮ್ ಇನ್ ಫ್ಯಾಮಿಲೀಸ್. ಡಯಾಬಿಟೀಸ್ ಇಸ್ ಆಲ್ಸೋ ಮೇಜರ್ ರಿಸ್ಕ್ ಫ್ಯಾಕ್ಟರ್. ಶುಗರ್ ಇರುವವರಲ್ಲಿ ಅಥವಾ ಸಕ್ಕರೆ ಕಾಯಿಲೆ ಇರುವವರಲ್ಲಿ ಗ್ಲಾಕೋಮ ಕಾಮನ್. ಸಕ್ಕರೆ ಕಾಯಿಲೆ ಇರುವವರು ಕಣ್ ತೋರ್ಸಕ್ ಬಂದ್ರೆ ಅಂದಾಗ ಅವ್ರದ್ದು ಇಂಟ್ರಾಕ್ಯುಲರ್ ಪ್ರೆಷರ್ ಜಾಸ್ತಿ ಇರಬಹುದು, ಅವ್ರಿಗೆ ಗ್ಲಾಕೋಮ ಸಸ್ಪೆಕ್ಟ್ ಇರಬಹುದು, ಗ್ಲಾಕೋಮ ಆಪ್ಟಿಕ್ ನರ ನೋಡಿದಾಗ ನಮಗೆ ಡೌಟ್ ಬರುತ್ತೆ ಇವರಿಗೆ ಗ್ಲಾಕೋಮ ಇರಬಹುದು ಅಂತ. ಇನ್ನೊಂದು ದೂರದೃಷ್ಟಿ ದೋಷ. ಚಿಕ್ಕ ವಯಸ್ಸಲ್ಲಿ ದಪ್ಪ ಕನ್ನಡಕ ಹಾಕೊಳ್ತಾರೆ, ಮೈನಸ್ ಪವರ್ ಕನ್ನಡಕ, ದೂರದ ಕಾಣಿಸ್ತಿರಲ್ಲ ಅವರಿಗೆ. ಒಂದು 40-50 ಇಯರ್ಸ್ ಏಜ್ ಆದ ಮೇಲೆ ಅಂತ ಕಣ್ಣುಗಳಲ್ಲಿ ಗ್ಲಾಕೋಮ ಬರುವ ಸಾಧ್ಯತೆ ಜಾಸ್ತಿ ಇದೆ. ರಕ್ತದ ಹರಿವಿನಲ್ಲಿ ಏನಾದ್ರೂ ಇಶ್ಯೂಸ್ ಇದ್ರೆ. ಇನ್ನೊಂದು ಕಣ್ಣಿಗೇನಾದ್ರೂ ಏಟಾಗಿರುವ ಸಂದರ್ಭ ಆಗಿದೆ, ಲಗೋರಿ ಏಟೋ ಅಥವಾ ಚಿಲ್ಲಿ ದಾಂಡು ಆಡುವಾಗ ಅದೇ ಏಟೋ, ಕ್ರಿಕೆಟ್ ಬಾಲು, ಶಟಲ್ ಕಾಕು, ಈ ತರ ಇಂಜುರಿಗಳು ಕಣ್ಣಿಗೆ ಆಗ್ತದೆ. ಆ ಟೈಮಲ್ಲಿ ಗೊತ್ತಾಗಿರಲ್ಲ, 25-30 ವರ್ಷ ಕಳೆದ್ಮೇಲೆ ಅದು ಗ್ಲಾಕೋಮಾಗೆ ಪರಿವರ್ತನೆಗೊಳ್ಬಹುದು. ನಮ್ಮ ಶ್ರೋತೃಗಳಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನು ಅಂತಂದ್ರೆ, ಗ್ಲಾಕೋಮಾ